ಬಹುಶಃ ಕುಟುಂಬದ ಇನ್ನಿತರ ವ್ಯಕ್ತಿಗಳ ಅರ್ಥವಾಗದೇ ಇರುವುದರಿಂದಲೋ ಅಥವಾ ಅವರ ಸಹಕಾರ ಇಲ್ಲದೇ ಇರುವುದರಿಂದಲೋ ಬರುವಂತಹದ್ದಿರಬಹುದು. ನಾನು ಈಗಾಗಲೇ ಹೇಳಿದ ಹಾಗೆ ಅದು ಒಂದು ಆರ್ಥಿಕ ವಿಚಾರವಾಗಿ ಆಗಿರಬಹುದು ಅಥವಾ ಕಾರ್ಯಚಟುವಟಿಕೆಯಿಂದ ಆಗಿರಬಹುದು, ಆ ವ್ಯಕ್ತಿ ಒಬ್ಬಂಟಿ ಅಂತ ಅನಿಸ್ಬಿಡ್ತದೆ ಅವನಿಗೆ ನಿವೃತ್ತನಾದ ನಂತರವೋ ಯಾವಾಗಲೂ ಇರಲಿ, ಕೇಳುವವರಿಲ್ಲ ಅಥವಾ ಆತ ಪರಾವಲಂಬಿ ಅಂತ ಆತ ಅನಿಸ್ತದೆ. ಆ ರೀತಿಯ ವಾತಾವರಣ ಇರಬಹುದು ಮನೆಯಲ್ಲಿ, ಒಂದು ಸಪ್ರೇಮದ ಬಹಳ ಒಂದು ಸಂತೋಷದ ಒಡನಾಟ ಇರಬೇಕು. ಅದು ಮಕ್ಕಳಿರಬಹುದು, ಮೊಮ್ಮಕ್ಕಳಿರಬಹುದು, ಪತ್ನಿ ಇರಬಹುದು, ಪತಿ ಇರಬಹುದು, ಅವರೊಂದಿಗೆ ಬಹಳ ಸಹಜವಾಗಿ ಸಂತೋಷವಾಗಿ ಅವರು ಕಾಲ ಕಳೆದರೆ ಅವರ ಮಾನಸಿಕ ಆರೋಗ್ಯ ಅಂತೂ ಅತ್ಯುತ್ತಮವಾಗಿರ್ತದೆ. ಅದರ ಜೊತೆಗೆ ಅವರ ಆಸಕ್ತಿ ಏನಿದೆ, ಎಷ್ಟೋ ವಿಷಯಗಳನ್ನು ಅವರಿಗೆ ತಮ್ಮ ಕಾರ್ಯಭಾರದಿಂದ ಇರಬಹುದು, ನಿವೃತ್ತಿವರೆಗೆ ಅವರಿಗೆ ಮಾಡಲಿಕ್ಕೆ ಆಗದೇ ಇರುವಂತದ್ದು ಇರಬಹುದು, ಅವರಿಗೆ ಬರವಣಿಗೆ ಆಸಕ್ತಿ ಇದ್ದಿರಬಹುದು, ಓದುವ ಆಸಕ್ತಿ ಇದ್ದಿರಬಹುದು, ಕೆಲವು ಚಟುವಟಿಕೆಗಳಲ್ಲಿ ಆಸಕ್ತಿ ಇದ್ದಿರಬಹುದು, ಇದಕ್ಕೆಲ್ಲ ಮನೆಯವರು ಪ್ರೋತ್ಸಾಹ ಕೊಡಬೇಕು, ಅವರೊಂದಿಗೆ ಕೈ ಜೋಡಿಸಬೇಕು. ಅವರು ಸಾಧ್ಯವಾದಷ್ಟು ಕೈತೋಟ ಇರಬಹುದು ಅಥವಾ ಔಷಧೀಯ ಸಸ್ಯಗಳನ್ನು ಬೆಳೆಸುವಂಥದ್ದು ಇರಬಹುದು, ಇಂತಹ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟರೆ ಬಹಳ ಖುಷಿ ಆಗ್ತದೆ. ಬಹಳ ಮುಖ್ಯವಾದ ವಿಷಯ ಮಾತಾಡಬೇಕು. ನಮ್ಮಲ್ಲಿ ದೊಡ್ಡ ಸಮಸ್ಯೆ ಕಂಡುಬರುವುದು ಅಂತ ಹೇಳಿದ್ರೆ, ಮಕ್ಕಳು ಬೆಳಿಗ್ಗೆ ಎದ್ದು ಹೋದರೆ ಸಾಯಂಕಾಲ ರಾತ್ರಿ ಬರುತ್ತಾರೆ, ಕೇವಲ ಹಾಯ್ ಅಂತ ಹೇಳಿ ಹೋಗ್ಬಿಡ್ತಾರೆ. ಆ ಮಾತನಾಡುವ ಒಂದು ತುಡಿತ ಅವರಿಗೆ, ತಂದೆ ತಾಯಿಯರಿಗೆ ಅಥವಾ ವೃದ್ಧರಿಗೆ ಇರ್ತದೆ, ಅದರಿಂದ ಅವರು ಬಹಳಷ್ಟು ಮಟ್ಟಿಗೆ ವಂಚಿತರಾಗ್ತಾರೆ. ಇದು ಅವರಿಗೆ ಮಾನಸಿಕ ಸಮಸ್ಯೆ ಮತ್ತು ಮನಸ್ಸಿನ ಒತ್ತಡ ಶರೀರದ ಮೇಲೆಯೂ ಕೂಡ ತೋರ್ತದೆ, ಶಾರೀರಿಕ ಸಮಸ್ಯೆ ಕೂಡ ಬಂದು ಬರ್ತದೆ. ಇದಲ್ಲದೆ ಅವರ ಔಷಧಿ ಸೇವನೆ ಇರಬಹುದು, ಮನೆಯವರು ಗಮನ ಕೊಡಬೇಕು, ಅವರು ಎಷ್ಟು ಹೊತ್ತಿಗೆ ಔಷಧಿ ತಗೊಳ್ತಾರೆ, ಎಷ್ಟರ ಪ್ರಮಾಣ ಸರಿಯಾಗಿ ತಗೊಳ್ತಾರೆ ಇಲ್ವಾ, ಈ ಎಲ್ಲ ಒಂದು ವೈಯಕ್ತಿಕವಾದಂತಹ ಗಮನವನ್ನು ಕೊಟ್ಟರೆ ಬಹುಶಃ ಈ ವೃದ್ಧಾಪ್ಯದ ಅನೇಕ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಹತೋಟಿಯಲ್ಲಿ ಇಡಬಹುದು ಅಂತ ಅನಿಸ್ತದೆ. ವೃದ್ಧಾಪ್ಯಕ್ಕೆ ವ್ಯಕ್ತಿಯ ಒಂದು ಪೂರ್ವ ತಯಾರಿ ಹೇಗಿರಬೇಕು? ಅದೇ ನಾನು ಈಗಾಗಲೇ ಹೇಳಿದ ಹಾಗೆ, ವಾರ್ಧಕ್ಯ ಅನ್ನುವಂಥದ್ದು ಅದು ಅನಿವಾರ್ಯ, ಅದು ನಮ್ಮ ಕೈಯಲ್ಲಿಲ್ಲ, ಅದು ಬಂದೇ ಬರ್ತದೆ. ಅದನ್ನು ನಾವು ಎಷ್ಟು ಚೆನ್ನಾಗಿ ಆ ಸಮಯವನ್ನು ಕಳೀತೇವೆ, ಹೌ ಬ್ಯೂಟಿಫುಲ್ ಯು ಎಂಜಾಯ್ ದಿ ಓಲ್ಡ್ ಏಜ್ ಲೈಫ್ ಅನ್ನೋದು, ಅದು ಬಹಳ ಮುಖ್ಯ. ಅದಕ್ಕೆ ಮಾನಸಿಕವಾಗಿ ಖಂಡಿತವಾಗಿ ನಾವು ತಯಾರಾಗಬೇಕು, ಅಂದ್ರೆ ನಮ್ಗೆ ಗೊತ್ತಿದೆ ಈ ರೀತಿ ಬರ್ತದೆ ಅಂತ ಹೇಳಿದ್ರೆ ಮಾನಸಿಕವಾಗಿ ನಾವು ತಯಾರಾಗಿರ್ಬೇಕು, ದೈಹಿಕವಾಗಿಯೂ ತಯಾರಾಗಬೇಕು, ಆರ್ಥಿಕವಾಗಿಯೂ ತಯಾರಾಗಿರ್ಬೇಕು. ಆರ್ಥಿಕವಾಗಿ ಆತ ಎಷ್ಟರ ಮಟ್ಟಿಗೆ ಸ್ವಾವಲಂಬಿ ಆಗಿರುತ್ತೋ ಅಷ್ಟರ ಮಟ್ಟಿಗೆ ಒಳ್ಳೆಯದು, ಆವಾಗ ಉಳಿದವರ ಮೇಲೆ ನಾನು ಅವಲಂಬಿಸಿರಬೇಕು ಎನ್ನುವಂತ ಒಂದು ಭಾವನೆ ಮನೆಯಲ್ಲಿರುವುದಿಲ್ಲ. ಇನ್ನು ಶಾರೀರಿಕವಾಗಿ ನಾನು ಈಗಾಗಲೇ ಹೇಳಿದಾಗ ಅದು ರಸಾಯನ ಇರಬಹುದು ಅಥವಾ ಚಟುವಟಿಕೆ ಇರಬಹುದು, ವ್ಯಾಯಾಮ ಇರಬಹುದು, ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಇತ್ಯಾದಿಗಳ ಮೂಲಕವಾಗಿ ಶಾರೀರಿಕವಾಗಿಯೂ ಆತ ಸಿದ್ಧನಾಗಿರ್ತಾನೆ. ಇನ್ನು ಮನಸ್ಸಿನಲ್ಲಿ ಕೂಡ ಹಾಗೆ ವಿವಿಧ ಒಳ್ಳೆಯ ಹವ್ಯಾಸಗಳನ್ನು ನಾನು ಹೇಗೆ ಅಳವಡಿಸಬಹುದು ಮುಂದಕ್ಕೆ, ಅದು ಧ್ಯಾನ ಇರಬಹುದು ಅಥವಾ ಸತ್ಸಂಗ ಇರಬಹುದು ಅಥವಾ ಸಮಾಜಮುಖಿ ಚಟುವಟಿಕೆಗಳಿರಬಹುದು, ಇದನ್ನು ಯಾವ ರೀತಿಯಾಗಿ ನಾನು ಮುಂದಕ್ಕೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ಅದ ಮೊದಲೇ ಮಾಡಿದರೆ ಆ ವೃದ್ಧಾಪ್ಯ ಅನ್ನುವಂಥದ್ದು ಎಷ್ಟೋ ಜನರಿಗೆ ಬಹಳ ಸಂತೋಷ ಇರ್ತದೆ. ಹೌದು, ಬಹಳ ಸಂತೋಷ ಡಾಕ್ಟರ್ ಸತ್ಯನಾರಾಯಣ ಅವರೇ. ವೃದ್ಧಾಪ್ಯವನ್ನು ಹೇಗೆ ಎದುರಿಸುವಂತಹದ್ದು, ಯಾವ ರೀತಿ ಒಂದು ಪೂರ್ವಸಿದ್ಧತೆಯನ್ನು ಮಾಡಿಕೊಳ್ಳಬೇಕು, ಜೊತೆಗೆ ವೃದ್ಧಾಪ್ಯದ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ರೀತಿಯಲ್ಲಿ ಯಾವ ರೀತಿಯ ಒಂದು ಪರಿಹಾರ ಹಾಗೂ ವೃದ್ಧಾಪ್ಯದ ಸಮಸ್ಯೆಗಳು ಬಾರದ ಹಾಗೆ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ವೃದ್ಧಾಪ್ಯದ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾ ಸತ್ಯನಾರಾಯಣ ಬಿ ಇವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹೊಸಪು ಲಕ್ಷ್ಮಣಗೌಡ ಮತ್ತು ಸಂಗಡಿಗರಿಂದ ಗುಂಟೆ ಪದಗಳು. ಮನೆ ಕಾರ್ಯ ನಡಿಬೇಕಾದ್ರೆ ಎಲ್ಲರೂ ನಮ್ಮಲ್ಲಿ ಕೂಡ್ಕೊಂಡು ಇಂಥ ಪದವನ್ನು ಆಡ್ತಾರೆ. ಮಡದಿ ಸಣ್ಣವಳಂದೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದೆ ಗಂಡ ದಂಡಿ ಗೋದೋ, ದಂಡೆ ಗೋಗುವವೇ ಏನಾ ನೆಟ್ಟೆ ವಾದು, ದಂಡೆ ಗೋಗುವವೇ ಏನಾ ನೆಟ್ಟೆ ವಾದು, ಅದು ಕಟ್ಟಿ ಹೋಗುವಾಗ ಏನಾ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು ಏನಾ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು ಬಾಳೆ ನೆರಿ ತಂಗೆ ನೆರೆದಳು ಎನ್ ಮಾಡೋದಿಯೋ ಬಾಳೆ ನೆರಿ ತಂಗೆ ನೆರೆದಳು ಎನ್ ಮಾಡೋದಿಯೋ ಗುರುಶಿನ ಮೇಲೆ ಮನೆಗೆ ದಾದರ ಬಂದು ಗುರುಶಿನ ಮೇಲೆ ಮನೆಗೆ ನಾದರ ಬಂದು ಮನೆಗೆ ನಾದರ ಬಂದೆ ಡಾಗ್ಲಲ್ಲೇ ನಿಂತೆ ಕಂಡು ಮನೆಗೆ ನಾದರ ಬಂದೆ ಬಾಗ್ಲಲ್ಲೇ ನಿಂತೆ ಕಂಡು ಬಾಗ್ಲಲ್ಲೇ ನಿಂತೆ ಕಂಡೆ ಮನೆಯಲ್ಲಾರಂದೆ ಕರೆದು ಬಾಗ್ಲಲ್ಲೇ ನಿಂತೆ ಕಂಡೆ ಮನೆಯಾರಂದೆ ಕರೆದ ಗಂಡ ಮಡದಿ ತಾನದಳು ಮನೆಯಾರಂದೆ ಕರೆದು ಗಂಡ ಮಡದಿ ತಾನದಳು ಮಡದಿ ತಾನದಳು ಮಡದಿ ಎರಗೊಟ್ಟೆ ಬಂದಳು ಮಡದಿ ತಾನದಳು ಮಡದಿ ಎರಗೊಟ್ಟೆ ಬಂದಳು ಮಡದಿ ಎರಗೊಟ್ಟೆ ಬಂದಳು ಕಾಲಿಗೆ ನೀರರಿ ಎಂದು ಮಡದಿ ಎರಗೊಟ್ಟೆ ಬಂದಳು ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರು ಹಾಕೆ ನಿನ್ನೆಗ ತಂದ ನೀರು ಕಾಲಿಗೆ ನೀರರು ಹಾಕೆ ನಿನ್ನಗೆ ತಂದ ನೀರು ನಿನ್ನಗೆ ತಂದ ನೀರು ಮೊನ್ನಗ ಮಾಡಿದಡಗೆ ನಿನ್ನಗೆ ತಂದ ನೀರು ಮೊನ್ನೆಗೆ ಮಾಡಿದಡಗೆ ಮೊನ್ನೆಗೆ ಮಾಡಿದಡಗೆ ನಿಮ್ಮಂತ ಗೆಳೆಗರ ಬಂದೆ ಮೊನ್ನೆಗೆ ಮಾಡಿದಡಗೆ ನಿಮ್ಮಂತ ಗೆಣಿಗರ ಬಂದೆ ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೇವಾದು ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೇವಾದು ತಾಯಳೆ ಬುದ್ದೆ ಯಾವಾಗ ಕಲತೆ ಮಡದೆ ತಾಯಳೆ ಬುದ್ದೆ ಯಾವಾಗ ಕಲತೆ ಮಡದೆ ನೆಟ್ಟ ಸಾಪುಗೆ ನೆಟ್ಟ ಅಂಗುಳವೋದಿಲ್ಲೋ ನೆಟ್ಟ ಜಾಮುಗೆ ನೆಟ್ಟ ಅಂಗುಳವೋದಿಲ್ಲೋ ಹಾಗೆ ಮುಡದ ಮಾಲುಗೆ ಮುಡದ ಅಂಗುಳವೋದಿಲ್ಲೋ ಮುಡದ ಮಾಲುಗೆ ಮುಡದ ಅಂಗುಳವೋದಿಲ್ಲೋ ಭತ್ತ ಕುಟ್ಟುವ ಹೇಳ್ತಾರೆ ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಒತ್ತಾರರಿಯ ಮುನ್ನೆ ಹೇಳುವಾನು ಗೋವಿಂದುರಾಯ ಲಂಬೋರು ಒತ್ತಾರರಿಯ ಮುನ್ನೆ ಒತ್ತಾರರಿಯ ಮುನ್ನೆ ಎದ್ದೇರೆ ಮೆಂಟಂದೆ ಮಾಡೋಗಿ ಎತ್ತುವಾನು ಒತ್ತಾರರಿಯ ಮುನ್ನೆ ಎದ್ದೇರೆ ಮೆಟ್ಟೊಂದೆ ಮಾಡೋಗಿ ಎತ್ತುವಾನು ಹಾಗೆ ಮೆಟ್ಟೊಂದೆ ಮಾಡೋಗಿ ಎತ್ತೇರೆ ಕೈಯೋ ಕಾದು ಮಾರೆ ತೊಳೆದಾನು ಮೆಟ್ಟೊಂದೆ ಮಾಡೋಗಿ ಎತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮೈವಾಗ ನಿಲ್ಲುವಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮಗುವಾಗ ನಿಲ್ಲುವಾನು ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯನಿಗೆ ಕೈಯ ಮುಗಿದಾನು ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯನಿಗೆ ಕೈಯ ಮುಗಿದಾನು ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನು ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನು ಗೋವಿಂದುರಾಯ ಲಂಬೋನು ಮೆಟ್ಟಂದೇ ಮಾಡೋ ಹೋಗಿಯ ತ್ವಾನೋ ಮೆಟ್ಟಂದೇ ಮಾಡೋ ಹೋಗಿಯ ತೇಲೆ ಮಾಡುಗಿಯ ಒಳಗೆ ಉಳುವಾನೋ ಮೆಟ್ಟಂದೇ ಮಾಡೋ ಹೋಗಿಯ ತೇಲೆ ಮಾಳುಗಿಯ ಒಳಗೆ ಹೋಗುವಾನೋ ಮಾಳುಗಿಯ ಒಳಗೆ ಹೋಗಲೆ ಗೋವಿಂದ ರಾಯ ಲಂಬೋನು ನಾಲ್ಕು ಕಲಿಯ ಮಂಚ ಹಾಕುವಾನೋ ರಾಯ ಲಂಬೋನೆ ನಾಲ್ಕು ಕಲಿನ ಮಂಚ ಹಾಕುವಾನೋ ನಾಲ್ಕು ಕಲಿನ ಮಂಚ ಹಾಕೋಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ನಾಲ್ಕು ಕಲಿನ ಮಂಚ ಹಾಕೋಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ಬಣ್ಣದೊಂದೆ ಲಾಸು ಹೋಗಿ ಮಾಡ್ಯಾನೋ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ಬಣ್ಣದೊಂದೆ ಲಾಸು ಹೋಗಿ ಮಾಡ್ಯಾನೋ ಬಣ್ಣದೊಂದೆ ಲಾಸು ಹೋಗಿ ಮಾಡೇಲೆ ಚಿನ್ನದೊಂದೆ ಕೊಳಗ ತಲದಿಂಬೋ ಬಣ್ಣದೊಂದೆ ಲಾಸು ಹೋಗಿ ಮಾಡೇಲೆ ಚಿನ್ನದೊಂದೆ ಕೊಳಗ ತಲದಿಂಬೋ ಚಿನ್ನದೊಂದೆ ಕೊಳಗ ತಲದಿಂಬೋ ಬೆಳ್ಳಿ ನಾಡ ಸಿದ್ದೆ ಬಗಲಲ್ಲೋ ಚಿನ್ನದೊಂದೆ ಕೊಳಗ ತಲದಿಂಬೋ ಬೆಳ್ಳಿ ನಾಡ ಸಿದ್ದೆ ಬಗಿಲಲ್ಲೋ ಬೆಳ್ಳಿ ನಾಡ ಸಿದ್ದೆ ಬಗಿಲಲ್ಲೇ ಗೋವಿಂದ ರಾಯ ಲಂಬೋನೋ ಬೆಳ್ಳಿ ನಾಡ ಸಿದ್ದೆ ಗೋವಿಂದ ರಾಯ ಲಂಬೋನೋ ಗೋವಿಂದ ರಾಯ ಲಂಬೋನೋ ತೆಂಗಾಕೆ ತಲಿಯ ಕೊರಿಯಾನೋ ಗೋವಿಂದ ರಾಯ ಲಂಬೋನೇ ತೆಂಕಾಕೆ ತಲಿಯ ಕೊರಿಯಾನೋ ತೆಂಕಾಕೆ ತಲಿಯ ಕೊರಿಗೇಲೆ ತೆಂಕ ನಾಡ ತನ ಗಾಳಿ ಕರೆದಾನೋ ತೆಂಕಾಕೆ ತಲಿಯ ಕೊರಿಗೇಲೆ ಟೆಂಕನಾಡ ತನ ಗಾಳಿ ಕರಿದಾನೋ ಟೆಂಕನಾಡ ತನ ಗಾಳಿ ಕರೆದೇಲೆ ಮುಡಿ ನಾಡ ಎಳೆ ಬೆಸಲೆ ಕರಿದಾನೋ ಟೆಂಕನಾಡ ತನ ಗಾಳಿ ಕರೆದೇಲೆ ಮುಡಿ ನಾಡ ಎಳೆ ಬೆಸಲೆ ಕರಿದಾನೋ ಮುಡಿ ನಾಡ ಎಳೆ ಬೆಸಲೆ ಕರೆದೇಲೆ ಗೋವಿಂದ ರಾಯ ಲಂಬೋನೋ ಮುಡಿ ನಾಡ ಎಳೆ ಬೆಸಲೆ ಕರೆದೇಲೆ ಗೋವಿಂದ ರಾಯ ಲಂಬೋನೋ ಗೋವಿಂದ ರಾಯ ಲಂಬೋನೋ ಸುಖವೊಂದೇ ನಿದರೆ ಪಡಿದಾನೋ ಗೋವಿಂದ ರಾಯ ಲಂಬೋನೋ ಸುಖವೊಂದೇ ನಿದರೆ ಪಡಿದಾನೋ ಸುಖವೊಂದೇ ನಿದರೆ ಪಡೆದೇಲೆ ಏಳು ಜನರ ನಂದಾನ ಗೋಪ್ಯೋರೋ ಒಂದೇ ನಿದರೆ ಪಡೆದೇಲೆ ಏಳು ಜನರ ನಂದಾನ ಗೋಪ್ಯೋರು ಗೋವಿಂದರೇನ ಸಂತೆಲ್ಲ ಹಾಕುಳುವಾರು ಏಳು ಜನ ನಂದಾನ ಗೋಪ್ಯೋರು ಗೋವಿಂದರೇನ ಸುತ್ತೆಲ್ಲ ಹಾಕುಳುವಾರು ಸಣ್ಣ ಹುಡುಗರು ತೊಡೆ ಮೇಲೆ ಕುಳಿಸ್ಕೊಂಡೆ ಹಾಡೇಳ್ತಾ ಕುಳಿತಾರೆ, ಅದನ್ನ ಈಗ ಹಾಡ್ತೇವೆ. ಜೋ ಜೋ ಸೀತೆ ಜೋ ಜೋ ಸೀತಮ್ಮ ಜೋ ಜೋ ಸೀತೆ ಜೋ ಜೋ ಸೀತಮ್ಮ ಜೋ ಜೋ ಸೀತೆ ಜೋ ಜೋ ಜೋ ಸೀತೆ ಜೋ ಜೋ ಸೀತಮ್ಮ ಜೋ ಜೋ ಸೀತೆ ಜೋ ಜೋ ಮಮ ಮೂರು ತಿಂಗಳ ದೋಷಿತಮ್ಮ ಜೋ ಜೋ ಸೀತೆ ಜೋ ಜೋ ಮೂರು ತಿಂಗಳ ದೋಷಿತಮ್ಮ ಜೋ ಜೋ ಸೀತೆ ಜೋ ಜೋ ಎರಡು ಮೂರು ತಿಂಗಳ ದೋಷಿತಮ್ಮ ಜೋ ಜೋ ಸೀತೆ ಜೋ ಜೋ